ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಕೆಳಗರೆ ಈಗ ಕೇಳಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಕುರಿತು ವಿಜಯಪುರ ಕೃಷಿ ಮಹಾವಿದ್ಯಾಲಯದಲ್ಲಿ ಮಣ್ಣು ವೈಜ್ಞಾನಿಯಾಗಿರುವ ಡಾಕ್ಟರ್ ವಿದ್ಯಾವತಿ ಯಡಹಳ್ಳಿ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ರೈತನಿಗೆ ಬಹಳ ಮುಖ್ಯವಾಗಿರುವಂತಹ ಮಣ್ಣಿನ ಆರೋಗ್ಯದ ಬಗ್ಗೆ, ಆರೋಗ್ಯದ ಸಂರಕ್ಷಣೆ ಬಗ್ಗೆ ಮಾತಾಡೋಣ. ಮಣ್ಣು ರೈತನ ಕಣ್ಣು ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಮಣ್ಣು ಆರೋಗ್ಯಪೂರ್ಣವಾಗಿದ್ದರೆ ರೈತನ ಬದುಕು ಕೂಡ ನಿಶ್ಚಿಂತಮಯವಾಗಿರ್ತದೆ. ಮತ್ತು ಒಳ್ಳೆ ಬೆಳೆಯನ್ನು ಬೆಳೆದು ನಮ್ಮ ಸಂಸಾರಕ್ಕೆ ಆಧಾರ ಆಗಿರುವಂತಹ ಒಂದು ವಿಚಾರ ಇಲ್ಲಿ ಇರ್ತದೆ. ಇಂಥ ಒಂದು ಸಂದರ್ಭದೊಳಗೆ ಮಣ್ಣು ನಮಗೆ ನಮ್ಮ ಒಂದು ದೊಡ್ಡ ಸಂಪತ್ತು ಅಂತ ಹೇಳ್ಬೋದು. ನೈಸರ್ಗಿಕ ಸಂಪತ್ತು ಏನಾದರೂ ಇದ್ದರೆ ಅದು ಮಣ್ಣು ರೈತನಿಗೆ. ಅಂಥ ಮಣ್ಣಿನ ಸಂರಕ್ಷಣೆ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಚಾರ ಮಾಡೋಣ. ಈ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ವಿಜಯಪುರ ಕೃಷಿ ಮಹಾವಿದ್ಯಾಲಯದೊಳಗೆ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಿದ್ಯಾವತಿ ಯಡಹಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವಿದ್ಯಾವತಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಕೂಡ ಮಣ್ಣಿನ ಆರೋಗ್ಯದ ಬಗ್ಗೆ ತಮ್ಮ ಸಮಸ್ಯೆ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು ಹಿಂಗದಾವ: 270-340-0, ಇನ್ನೊಂದು ನಂಬರು 270-350-0. ಆದರೆ ತಾವು ಕರೆ ಮಾಡೋದಕ್ಕೆ ಸ್ವಲ್ಪ ಕಾಯಬೇಕಾಗ್ತದೆ. ಒಂದು 15-20 ನಿಮಿಷ ಆದಮೇಲೆ ನಾವು ಈ ನಂಬರ್ಗಳನ್ನು ಓಪನ್ ಮಾಡ್ತೀವಿ. ಆಮೇಲೆ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಮೊದಲಿಗೆ ನಾವು ಈ ಮಣ್ಣಿನ ಆರೋಗ್ಯ ಅಂತಂದರೆ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡೋಣ. ಡಾಕ್ಟರ್ ವಿದ್ಯಾವತಿಯವರು ತಮ್ಮ ವಿಚಾರಗಳನ್ನು ನಮ್ಮ ಜೊತೆಗೆ ವ್ಯಕ್ತ ಮಾಡ್ತಾ ಇದ್ದಾರೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ವಿಚಾರ ಮಣ್ಣು ಆರೋಗ್ಯದ ಒಂದು ಮಹತ್ವದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಣ್ಣಿನ ಆರೋಗ್ಯ ಅಂದರೆ ಏನು, ಮಣ್ಣಿನ ಆರೋಗ್ಯ ಯಾವಾಗ ಚೆನ್ನಾಗಿರುತ್ತೆ ಅದು ಹೇಳೋದಾದರೆ, ಮಣ್ಣಿನಲ್ಲಿ 3 ಪ್ರಮುಖವಾದ ಗುಣಧರ್ಮಗಳಿರ್ತವೆ. ಅಂದರೆ ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ ಹಾಗೂ ಜೈವಿಕ ಗುಣಧರ್ಮ. ಈ 3 ಗುಣಧರ್ಮಗಳು ಸಮತೋಲನವಾಗಿದ್ದಾಗ ಮಾತ್ರ ಈ ಮಣ್ಣಿನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಕ್ಕೆ ಸಾಧ್ಯ. ಈ ಯಾವುದೇ ಒಂದು ಗುಣಧರ್ಮದಲ್ಲಿ ಏರುಪೇರಾಯಿತು ಅಂದರೆ ನಮ್ಮ ಮಣ್ಣಿನ ಆರೋಗ್ಯ ಸ್ವಲ್ಪ ಏರುಪೇರಾಗುತ್ತೆ ಅಂತ ತಿಳ್ಕೋಬೇಕು ನಾವು. ಇನ್ನು ಭೌತಿಕ ಗುಣಧರ್ಮಗಳ ಬಗ್ಗೆ ಹೇಳಬೇಕು ಅಂತಂದರೆ, ಈ ಯಾವುದೇ ಒಂದು ಮಣ್ಣು ಅಥವಾ ಭೂಮಿ ಮೇಲೆ ಮಳೆ ಬಂದಾಗ ನೀರು ಹಾಯಿಸಿದಾಗ ಎಷ್ಟು ಮಟ್ಟಿಗೆ ನೀರು ಇಂಗುತ್ತೆ, ಇಂಗೋದು ಎಷ್ಟು ತಡವಾಗುತ್ತೋ ಅಥವಾ ಬೇಗ ಇಂಗುತ್ತೋ, ಇಂಗದ ನೀರು ಎಷ್ಟು ಕಾಲಗಳು ಎಷ್ಟು ಟೈಮು ಅಥವಾ ಎಷ್ಟು ಸಮಯ ತನಕ ಹೀರ್ಕೊಳ್ಳೋಕೆ ಇರುತ್ತೆ, ಆಮೇಲೆ ತುಂಬಾ ಮಳೆ ಆದಾಗ ಅಥವಾ ತುಂಬಾ ನೀರು ಹಾಯಿಸಿದಾಗ ನೀರು ಬಸಿಯುತ್ತೋ ಇಲ್ವೋ, ಇವೆಲ್ಲ ಒಂದು ಮಣ್ಣಿನ ಭೌತಿಕ ಗುಣಧರ್ಮಕ್ಕೆ ಬರುತ್ತೆ. ಇನ್ನು ಮಣ್ಣಿನ ರಾಸಾಯನಿಕ ಗುಣಧರ್ಮ ಅಂತ ಬಂದಾಗ ಮಣ್ಣಿನ ರಸಸಾರ ಆಗಿರ್ಬೋದು, ಮಣ್ಣಿನ ಲವಣಾಂಶ ಆಗಿರ್ಬೋದು, ಅದೇ ರೀತಿ ಲಭ್ಯವಿರುವ ಪೋಷಕಾಂಶಗಳು. ಈ ಪೋಷಕಾಂಶಗಳು ಬೇಕಂದ್ರೆ ನಾವು ಆರೋಗ್ಯವಾಗಿರೋಕ್ಕೆ ನಾವೆಲ್ಲ ಥರದ ಆಹಾರಗಳನ್ನ ಸೇವಿಸ್ತೀವಿ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೋಗುತ್ತೆ. ಹಾಗೆ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಂದರೆ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ, ಅವುದ್ರ ಲಭ್ಯತೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮಣ್ಣಿನ ರಾಸಾಯನಿಕ ಗುಣಧರ್ಮದಲ್ಲಿ ಬರುತ್ತೆ. ಇನ್ನು ಮಣ್ಣಿನ ಜೈವಿಕ ಗುಣಧರ್ಮ ಅಂತ ಬಂದಾಗ ಮಣ್ಣಲ್ಲಿರ್ತಕ್ಕಂತಹ ಸೂಕ್ಷ್ಮಜೀವಿಗಳ ಸಂಖ್ಯೆ, ಇದು ಒಂದು ಬಹಳ ಪ್ರಮುಖವಾದದ್ದು. ಕಾರಣ ಅಂದರೆ ನಾವು ಭೂಮಿ ಮೇಲೆ ಬಿದ್ದಿರ್ತಕ್ಕಂಥ ಯಾವುದೇ ಸಾವಯವ ಪದಾರ್ಥ ಕಳಿಬೇಕು ಅಂತಂದಾಗ ಈ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಿಗೆ ಇರಬೇಕು. ಅಂದಾಗ ಮಾತ್ರ ನಮ್ಮ ಮಣ್ಣಿನ ಸಾವಯವ ಪದಾರ್ಥ ಕಳೆತು, ಸಾವಯವ ಪದಾರ್ಥಗಳು ಕಳೆತು ಸಾವಯವ ಅಂಶಕ್ಕೆ ಸೇರಿಕೊಂಡು ಈ ಒಂದು ಮಣ್ಣಿನ ಆರೋಗ್ಯನ ಕಾಪಾಡಿಕೊಳ್ಳೋಕೆ ಬಹಳಷ್ಟು ಸಹಾಯ ಆಗುತ್ತೆ. ವಿದ್ಯಾವತಿಯವರೇ, ತಾವು ಹೇಳಿದ್ರಿ ಇಲ್ಲಿ ತನಕ ಮಣ್ಣಿನ ಏನು ಗುಣಧರ್ಮಗಳದಾವ, ಭೌತಿಕ ಇರಬಹುದು, ರಾಸಾಯನಿಕ ಇರಬಹುದು, ಜೈವಿಕ ಇರಬಹುದು. ಈಗ ರೈತರಿಗೆ ನಾವು ಈ ವಿಷಯ ಹೇಳಿದಾಗ ಸ್ವಲ್ಪ ಅವರಿಗೆ ಇದೊಂದು ಸ್ವಲ್ಪ ಭಾರ ಅಂತ ಅನಿಸ್ತದೆ, ಇದನ್ನ ಕೇಳೋದಕ್ಕೆ ಯಾವುದು ಭೌತಿಕ, ಯಾವುದು ರಾಸಾಯನಿಕ, ಯಾವುದು ಜೈವಿಕ ಅನ್ನುವಂಥದ್ದು. ಈಗ ಒಂದು ಮಣ್ಣನ್ನು ನೋಡಿದ ಕೂಡಲೇ ಇದು ಆರೋಗ್ಯಪೂರ್ಣವಾಗಿದೆ ಅನ್ನುವಂಥ ಒಂದು ವಿಚಾರ ಅವ್ರಿಗೆ ಗೊತ್ತಾಗಬೇಕು ಅಂತಂದ್ರೆ ಯಾವ ರೀತಿಯಾದಂಥ ಲಕ್ಷಣಗಳು ಇರ್ತಾವಂತೀರಿ? ಈಗ ರೈತರಿಗೆ ತಮ್ಮ ಭೂಮಿಯ ಮಣ್ಣಿನ ಗುಣಧರ್ಮ ಅಂತೂ ಖಂಡಿತವಾಗಿ ಗೊತ್ತಿರುತ್ತೆ. ಕಾರಣ ಅವರ ಅನುಭವ, ಅವರು ಪರಂಪರೆಯಿಂದ ಬೆಳ್ಕೊಂಡ್ ಬಂದಿರತಕ್ಕಂತಹ ಒಂದು ವೃತ್ತಿ ಅದು. ಈ ಮಳೆ ಆದಾಗ, ಅಥವಾ ಈಗಾಗಲೇ ಹೇಳಿದೆ, ಮಳೆ ಆದಾಗ ನೀರು ಹಾಯಿಸಿದಾಗ ನೀರಿನ ಇಂಗುವಿಕೆ ಬಹಳ ಪ್ರಮುಖವಾದದ್ದು. ಈ ಕೆಲವು ಮಣ್ಣು ಹೇಗಿರುತ್ತೆ ಅಂತಂದ್ರೆ ಹಾಕಿದ ನೀರು ಬೇಗ ಇಂಗ್ಬಿಡುತ್ತೆ, ಇಂಗದ ನೀರು ತುಂಬಾ ಇರೋದಿಲ್ಲ, ಬೇಗ ಬಸ್ತ ಹೋಗ್ಬಿಡುತ್ತೆ. ಅಂದ್ರೆ ಅದು ಸ್ವಲ್ಪ ಬೆಳೆ ತಗೊಳಕಿನ ಮುಂಚೆನೆ ನೀರು ಬಸ್ತ ಹೋದ್ರೆ ಅದು ನಮ್ಗೆ ಹೆಲ್ಪ್ ಸಹಾಯ ಆಗಲ್ಲ. ಇನ್ನು ನಮ್ಮ ಎರೆ ಭೂಮಿ ಹೆಂಗಿರುತ್ತೆ, ಜೇಡಿ ಅಂಶ ಜಾಸ್ತಿ ಇದ್ದಾಗ ನಮ್ಮ ಪ್ರದೇಶದಲ್ಲಿ ಬಿಜಾಪುರ ಪ್ರದೇಶದಲ್ಲಿ ಮಳೆ ಬರದೇ ಅಪರೂಪಕ್ಕೆ, ಬಂದದ ಮಳೆ ಪೋಲ್ ಆಗದೇ ಹೋಗಂಗೆ ಇರಬೇಕು ಅಂತಂದ್ರೆ ನೀರು ಇಂಗಬೇಕು. ಇಂಗದ ನೀರು ಸ್ವಲ್ಪ ಭೂಮಿಯಲ್ಲಿ ತಡ್ಕೋತು ಅಂತಂದ್ರೆ ಬೆಳೆಗಳು ತಗೊಳುತ್ತೆ. ಆದ್ರೆ ಅದು ಜಾಸ್ತಿ ಆಯ್ತು ಅಂತಂದ್ರೆ ನಮ್ಮ ಬೆಳೆಗಳಿಗೆ ಅಂದ್ರೆ ಗಾಳಿ ಆಡೋಕೆ ಕಡಿಮೆ ಆಗಿ ಬೇರ್ಗಳು ಕೊಳೆಯಕ್ಕೆ ಚಾಲು ಆಗುತ್ತೆ. ಸೊ ಇದು ಒಂದು ಒಳ್ಳೆ ಗುಣಧರ್ಮ ಅಲ್ಲ. ಸೊ ಒಳ್ಳೆಯ ಗುಣಧರ್ಮ ಇರತಕ್ಕಂತ ಭೌತಿಕ ಗುಣಧರ್ಮ ಇರತಕ್ಕಂತ ಮಣ್ಣು ಹೆಂಗಿರುತ್ತೆ ಅಂದ್ರೆ ನೀರು ಹಿಡ್ಕೋಬೇಕು, ಸ್ವಲ್ಪ ಕಾಲ ಇರಬೇಕು, ತದನಂತರ ಜಾಸ್ತಿ ಆಯ್ತು ಅಂದ್ರೆ ಬಸ್ತೋಗುವಂತ ಒಂದು ಗುಣಧರ್ಮ ಇರಬೇಕು. ಇನ್ನು ರಾಸಾಯನಿಕ ಅಂತಂದ್ರೆ ರಾಸಾಯನಿಕದಲ್ಲಿ ಕೆಲವು ಸಮಸ್ಯಾತ್ಮಕ ಮಣ್ಣು ಬರುತ್ತೆ. ಅಂದ್ರೆ ಈಗ ಭೂಮಿ ಮೇಲೆ ಸ್ವಲ್ಪ ಉಪ್ಪು ಚೆಲ್ದಂಗಿರುತ್ತೆ, ಹೌದಾ, ನೀರು ಹಾಕಿದ ತಕ್ಷಣ ಉಪ್ಪು ಕರಗಿ ಕೆಳಗೆ ಹೋಗುತ್ತೆ, ಮತ್ತೆ ಬಿಸಿಲು ತಾಪಮಾನ ಜಾಸ್ತಿ ಆದಾಗ ಮತ್ತೆ ನೀರಿನ ಜೊತೆ ಉಪ್ಪು ಕೂಡ ಮೇಲ್ ಬಂದು ನೀರು ಮಾತ್ರ ಆವಿಯಾಗಿ ಹೋಗುತ್ತೆ, ಉಪ್ಪೆಲ್ಲ ಯಾರೋ ತಂದು ಉಪ್ಪು ಚೆಲ್ಲಾಗಿರುತ್ತೆ. ಅದು ಒಂದು ಒಳ್ಳೆಯ ಮಣ್ಣಲ್ಲ, ಲಕ್ಷಣ ಅಲ್ಲ. ಅಂದ್ರೆ ಅದು ಆರೋಗ್ಯ ಸ್ವಲ್ಪ ಏರುಪೇರು ಆಗಿದೆ ಅಂತ ಅರ್ಥ. ಆಮೇಲೆ ಮಣ್ಣು ನಾವು ನೋಡಿದ ತಕ್ಷಣ ಅದು ಸಡಿಲವಾಗಿರ್ಬೇಕು, ಸ್ವಲ್ಪ ಕಂದು ಬಣ್ಣ ಇರಬೇಕು, ಆಮೇಲೆ ಒಂದು ಪರಿಮಳ, ನೀರು ಬಿದ್ದ ತಕ್ಷಣ ಸ್ವಲ್ಪ ನೀರು ಹಾಕಿದ ತಕ್ಷಣ ಅದ್ರ ಪರಿಮಳ ಚೆನ್ನಾಗಿ ಬಂತು ಅಂದ್ರೆ ಮಣ್ಣಿನ ವಾಸನೆ ನೋಡಿ, ಅದನ್ನ ನಾವು ವಾಸನೆ ಅಂತಂದ್ರೆ ತಪ್ಪಾಗುತ್ತೆ, ಪರಿಮಳ ಅಂತಂದ್ರೆ ಅದು ಒಂದು ಬಂದ ತಕ್ಷಣ ಅದರಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಚಟುವಟಿಕೆ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ. ಸೊ ಇದು ಒಂದು ಒಳ್ಳೆಯ ಗುಣಧರ್ಮ ಇರತಕ್ಕಂತ ಒಳ್ಳೆ ಆರೋಗ್ಯಕರ ಮಣ್ಣು ಅಂತ ಹೇಳ್ಬೋದು. ಅಂದ್ರೆ ಮಣ್ಣಿನೊಳಗ ಈ ಎಲ್ಲಾ ಒಂದು ಗುಣಧರ್ಮಗಳು ಅದಾವ ಅಂತ ಅನ್ನೋದಕ್ಕೆ ಇವೆಲ್ಲ ತಾವು ಸಾಕ್ಷಿಯನ್ನ ಹೇಳಿದ್ರಿ. ಈಗ ಡಾಕ್ಟರ್, ಮಣ್ಣು ಪರೀಕ್ಷೆ ಬಹಳ ಮುಖ್ಯವಾದಂತಹದ್ದು, ತಾವು ಹೇಳ್ತಾ ಇದ್ದೀರಿ ಸುಮಾರು ಕಾಲದಿಂದ ತಜ್ಞರೆಲ್ಲ ಹೇಳ್ತಾ ಇದ್ದಾರೆ ಮಣ್ಣು ಪರೀಕ್ಷೆ ನಾವು ಮಾಡಿಸ್ಬೇಕು, ಮತ್ತೆ ರೈತರಿಗೂ ಕೂಡ ಅದು ಅರಿವಾಗಿದೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅನ್ನುವಂಥದ್ದು. ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನುವಂತಹ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಕೂಡ ಜಾರಿಗೆ ತಂದಿದೆ. ಈ ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನುವಂಥದ್ದು ಏನಿರ್ತದೆ, ಅದರೊಳಗೆ ಒಂದು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ವಿವರವಾಗಿ ತಾವು ಅವರಿಗೆ ಹೇಳ್ತೀರಾ ಏನಿರ್ತದೆ ಮಣ್ಣು ಪರೀಕ್ಷೆ ಕಾರ್ಡ್ ಒಳಗೆ, ಅದರಿಂದ ಏನೇನು ಲಾಭಗಳದಾವ, ರೈತರು ಅದನ್ನು ಯಾವ ರೀತಿ ಅದನ್ನು ಓದ್ಕೋಬೇಕು ಅನ್ನೋದ್ರ ಬಗ್ಗೆ? ಈ ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳ್ತೀವಿ ಸರ್ ನೇರವಾಗಿ, ಅದು ನಮ್ಗೆ ಈಗ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ 2015 ಚಾಲ್ತಿಯಲ್ಲಿ ಬಂತು. ಕಾರಣ ಅದು 2015 ಅಂತಾರಾಷ್ಟ್ರೀಯ ವಿಶ್ವ ಮಣ್ಣು ಅಂತ ಅಂತಾರಾಷ್ಟ್ರೀಯ ಮಣ್ಣಿನ ವರ್ಷ ಅಂತ ಘೋಷಣೆ ಆಯಿತು. ಇದು ಮಣ್ಣು ಆರೋಗ್ಯ ಮಿಷನ್ ಅಂತ ಒಂದು ದೊಡ್ಡ ಮೆಗಾ ಪ್ರಾಜೆಕ್ಟ್ ಬಂತು. ಅದರಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಮಣ್ಣು ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬಳಕೆ ಮಾಡೋದೇ ಆದರೆ ಈ ರಸಗೊಬ್ಬರಗಳ ಹಂಚಿಕೆ ಸಮನಾಗಿ ಎಲ್ಲರಿಗೂ ಆಗುತ್ತೆ ಅನ್ನೋದು ಒಂದು ಪ್ರಮುಖ ಕಾರಣ. ಜೊತೆಗೆ ಎಷ್ಟು ಬೇಕಷ್ಟೇ, ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಸಾರ ಎಷ್ಟಿರುತ್ತೆ ಅಥವಾ ಸಾರಜನಕ ಲಭ್ಯತೆ ಎಷ್ಟಿದೆ, ರಂಜಕದ ಲಭ್ಯತೆ ಎಷ್ಟಿದೆ, ಇವೆಲ್ಲ ಆರೋಗ್ಯ ಚೀಟಿಲಿರುತ್ತೆ. ರಸಸಾರದ ಬಗ್ಗೆ, ಲವಣಾಂಶದ ಬಗ್ಗೆ, ಈ ಸಾರಜನಕ, ರಂಜಕ, ಪೊಟ್ಯಾಶ್, ಗಂಧಕ, ಲಘು ಸೂಕ್ಷ್ಮ ಲಘು ಪೋಷಕಾಂಶಗಳು ಅಂದ್ರೆ ಕಬ್ಬಿಣ, ಸತು, ತಾಮ್ರ ಮತ್ತು ಮ್ಯಾಂಗನೀಸ್, ಇದಲ್ಲದೆ ಬೋರಾನ್ ಬಗ್ಗೆ ಕೂಡ ಇರುತ್ತೆ. ಇದ್ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಸೂಕ್ಷ್ಮ ಪೋಷಕಾಂಶಗಳ ಲಭ್ಯತೆ ಎಷ್ಟಿದೆ ಅಂತ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಈ ಒಂದು ರಿಪೋರ್ಟ್ ಅಲ್ಲಿ ಇರುತ್ತೆ, ಮಣ್ಣು ಆರೋಗ್ಯ ಚೀಟಿಲಿ ಇರುತ್ತೆ. ಈಗ ಉದಾಹರಣೆ ಹೇಳಬೇಕಂದ್ರೆ, ಸಾರಜನಕ ಕಡಿಮೆ ಇತ್ತು ಅಂತಂದ್ರೆ ನಾವು ಯಾವುದೇ ಒಂದು ಬೆಳೆ ಬೆಳೆಯುವಾಗ ಅದ್ರ ರಸಸಾರ ಅನುಗುಣವಾಗಿ ನಾವು ಗೊಬ್ಬರಗಳು ಹಾಕ್ತೀವಿ. ಜೊತೆಗೆ ಸಾರಜನಕದ ಒಂದು ಶಿಫಾರಸು ಏನಿದೆ ಅದಕ್ಕಿಂತ ಒಂದು 25% ಅಷ್ಟು ಹೆಚ್ಚಿಗೆ ಹಾಕಬೇಕಾಗುತ್ತೆ, ಯಾವಾಗ ಮಣ್ಣಲ್ಲಿರ್ತಕ್ಕಂಥ ಸಾರಜನಕ ಕಡಿಮೆ ಇದ್ದಾಗ. ಇನ್ನು ಮಧ್ಯಮ ಅಂತ ಬಂದಾಗ ಎಷ್ಟು ರಸಗೊಬ್ಬರ ಶಿಫಾರಸು ಮಾಡಿರ್ತಾರೆ ಅಷ್ಟೇ ಹಾಕಿದ್ರೆ ಸಾಕು. ಇನ್ನು ಕೆಲವೊಮ್ಮೆ ನಮ್ಮ ಕಪ್ಪು ಮಣ್ಣಲ್ಲಿ ಸಹಜವಾಗಿ ಪೊಟ್ಯಾಶ್ ಅಂಶ ಜಾಸ್ತಿ ಬರುತ್ತೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ, ಅಂದಾಗ ನಾವು ಪೊಟ್ಯಾಶ್ ಗೊಬ್ಬರ ಜಾಸ್ತಿ ಹಾಕಿ ಯಾಕೆ ಖರ್ಚು ಮಾಡಬೇಕು ಅನ್ನೋದು ಒಂದು ಯೋಚನೆ ಬರುತ್ತೆ. ಜಾಸ್ತಿ ಅಂತ ಪ್ರಮಾಣದಲ್ಲಿ ನಮ್ಮ ಮಣ್ಣಾರಿಗೆ ಚೀಟಿಲಿ ಬರ್ದಿತ್ತು ಅಂತಂದ್ರೆ ನಾವು ಒಂದು 25% ಅಷ್ಟು ಕಡಿಮೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈ ರೀತಿ ಎಲ್ಲಾ ಪೋಷಕಾಂಶಗಳ ಲಭ್ಯತೆ ಎಷ್ಟಿದೆ, ಕಡಿಮೆ ಇದೆಯೋ ಹೆಚ್ಚಿಗೆ ಇದೆಯೋ, ಕಡಿಮೆ ಇದ್ದಲ್ಲಿ ಏನ್ ಮಾಡಬೇಕು, ಹೆಚ್ಚಿಗೆ ಇದ್ದಲ್ಲಿ ಏನ್ ಮಾಡಬೇಕು, ಇಷ್ಟೆಲ್ಲ ಒಂದು ಚೀಟಿಲಿ ಇದ್ದಾಗ ಈ ಒಂದು ಬೆಳೆ ಬೆಳಿಬೋದೋ ಬೇಡವೋ, ಇಂಥ ಬೆಳೆ ಬೆಳಿಬೇಕು ಅಂದ್ರೆ ರಸಗೊಬ್ಬರಗಳ ಒಂದು ಲೆಕ್ಕಾಚಾರ ಎಷ್ಟು ಹಾಕ್ಬೇಕು ನಾವು ಅನ್ನೋದೆಲ್ಲ ಮಣ್ಣು ಆರೋಗ್ಯ ಚೀಟಿಲಿ ಇರುತ್ತೆ. ಅದ್ರ ಜೊತೆಗೆ ನಾವು ಮಣ್ಣು ಆರೋಗ್ಯ ಚೀಟಿಲಿ ಜೈವಿಕ ಗೊಬ್ಬರಗಳ ಬಳಕೆನೂ ಹೇಳ್ತೀವಿ, ಸಾವಯವ ಗೊಬ್ಬರಗಳ ಬಳಕೆನೂ ಕೂಡ ಹೇಳ್ತೀವಿ. ಅಂದ್ರೆ ಒಂದ್ ವೇಳೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕಾಯ್ತಂತ ಅವರ ಅದರ ಪ್ರಮಾಣ ಎಷ್ಟು ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದೀರಿ. ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳು, ಈಗ ಎರೆ ಗೊಬ್ಬರ ಇರಬಹುದು ಅಥವಾ ತಿಪ್ಪೆ ಗೊಬ್ಬರ ಇರಬಹುದು, ಆಮೇಲೆ ಹಸಿರೆಲೆ ಗೊಬ್ಬರ ಕೂಡ ಇರಬಹುದು, ಇದ್ರ ಪ್ರಮಾಣಗಳನ್ನು ಕೂಡ ತಾವು ಹೇಳ್ತಾ ಇದ್ದೀರಿ ಹೆಂಗ? ಇದ್ರ ಪ್ರಮಾಣ ಅಂದ್ರೆ ನಮ್ದು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ, ಪ್ರತಿಯೊಂದು ಏನು ವಲಯಗಳ ಅನುಗುಣವಾಗಿ ಬೆಳೆಗಳ ಅನುಗುಣವಾಗಿ ರಸಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರಗಳ ಬಳಕೆ ಕೂಡ ಶಿಫಾರಸ್ ಮಾಡಿದ್ದಾರೆ. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಆದ್ರೆ ಪ್ರತಿ ಹೆಕ್ಟರ್ಗೆ 10 ಟನ್ ಅಂತ ಹೇಳ್ತೀವಿ, ಎರೆಹುಳು ಗೊಬ್ಬರ ಆದ್ರೆ ಬೆಳೆಗಳ ಅನುಗುಣವಾಗಿ, ಎರೆ ಗೊಬ್ಬರ ಆದ್ರೆ ಪ್ರತಿ ಹೆಕ್ಟರ್ಗೆ 1 ಟನ್ ಅಂತ ಹೇಳ್ತೀವಿ, 1-2.5 ಟನ್ ಪ್ರತಿ ಹೆಕ್ಟರ್ಗೆ ಅಂತ ಹೇಳ್ತೀವಿ. ಸೊ ಅದು ಯಾವ ಬೆಳೆ ಬೆಳೀತಿದ್ದಾರೆ ಅದ್ರ ನೋಡ್ಕೊಂಡು ಈ ಸಾವಯವ ಗೊಬ್ಬರಗಳ ಬಳಕೆ ಮಾಡಬೇಕು ಅಂತ ಹೇಳ್ತೀವಿ. ಇನ್ನು ಇದ್ರ ಜೊತೆಗೆ ಜೈವಿಕ ಗೊಬ್ಬರ ಕೂಡ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಈ ಜೈವಿಕ ಗೊಬ್ಬರಗಳು ಯಾಕೆ ಬಳಕೆ ಮಾಡಬೇಕು ಅಥವಾ ಬಹಳಷ್ಟು ರೈತರಿಗೆ ಆಲ್ರೆಡಿ ಈಗಾಗಲೇ ಅವ್ರು ಎಚ್ಚೆತ್ಕೊಂಡಿದ್ದಾರೆ. ಈ ಉದಾಹರಣೆ ಹೇಳಬೇಕು ಅಂತಂದ್ರೆ ಜೈವಿಕ ಗೊಬ್ಬರಗಳಲ್ಲಿ ಬರ್ತಕ್ಕಂಥ ಗೊಬ್ಬರಗಳು ಯಾವ್ಯಾವು ಅಂತಂದ್ರೆ ರೈಸೋಬಿಯಂ ಅಂತ ಬರುತ್ತೆ. ರೈಸೋಬಿಯಂ ದ್ವಿದಳ ಧಾನ್ಯಗಳಿಗೆ ಬಳಕೆ ಮಾಡ್ತೀವಿ. ಅಜೋಸ್ಪೈರುಲಮ್, ಅಸ್ಟೋಬ್ಯಾಕ್ಟರ್ ಇವೆಲ್ಲ ಸಾರಜನಕ ಏನು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕನ ಲಭ್ಯ ಮಾಡುತ್ತೆ. ಕಾರಣ ವಾತಾವರಣದಲ್ಲಿ 78% ಅಷ್ಟು ಸಾರಜನಕ ಇದೆ, ಅದು ನೇರವಾಗಿ ಬೆಳೆಗಳು ತಗೊಳಕ್ ಆಗ್ತಾ ಇಲ್ಲ. ಅದನ್ನ ಸ್ವೀಕರಣೆ ಮಾಡಬೇಕು ಅಥವಾ ಅದನ್ನ ಲಭ್ಯ ಮಾಡಬೇಕು ಅಂದ್ರೆ ಈ ಸೂಕ್ಷ್ಮ ಜೀವಿಗಳು ರೈಸೋಬಿಯಂ, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರುಲಮ್ ಅನ್ನೋ ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಗಂಟುಗಳಿರುತ್ತೆ, ಸ್ಪೆಷಲಿ ರೈಸೋಬಿಯಂ. ಈ ದ್ವಿದಳ ಧಾನ್ಯದಲ್ಲಿ ಇರತಕ್ಕಂಥ ಬೇರಿನ ಗಂಟು ಮೇಲೆ ತನ್ನ ಜೀವನ ಮಾಡಿ ಆ ಒಂದು ವಾತಾವರಣದ ಸಾರಜನಕ ಬೆಳೆಗೆ ದೊರಕೋ ಮಾಡುತ್ತೆ. ಅದೇ ರೀತಿ ರಂಜಕ ಕರಗಿಸುವ ಗೊಬ್ಬರ ಒಂದಿದೆ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, PSB ಅಂತ ಹೇಳ್ತೀವಿ. ಇದ್ರ ಬಳಕೆ ನಾವು ಯಾಕೆ ಮಾಡಬೇಕು ಅಂತಂದ್ರೆ ಯಚೇತವಾಗಿ ನಾವು DAP ಗೊಬ್ಬರಗಳನ್ನ ರೈತರು ಹಾಕ್ತಾನೆ ಇದ್ದಾರೆ. ಹಾಕೋದ್ರಿಂದ ಏನಾಗ್ತಿದೆ, ಆ DAP ಗೊಬ್ಬರ ಬೇಗ ನೀರಲ್ಲಿ ಕರಗಲ್ಲ, ನಿಧಾನವಾಗಿ ಕರಗೋದ್ರಿಂದ ಬೆಳೆ ನೀರಲ್ಲಿ ಕರಗಿರ್ತಕ್ಕಂತಹ ರಂಜಕ ಮಾತ್ರ ತಗೊಳುತ್ತೆ, ಇನ್ನು ಉಳಿದಿದ್ದೆಲ್ಲ ಮಣ್ಣಲ್ಲಿ ಶೇಖರಣೆ ಆಗ್ತಾ ಇದೆ. ಸೊ ಶೇಖರಣೆ ಆಗಿ ಆಗಿ ನಾವೀಗ ಮಣ್ಣು ಪರೀಕ್ಷೆ ಮಾಡಿ ನೋಡಿದ್ರೆ ರಂಜಕದ ಪ್ರಮಾಣ ಮಧ್ಯಮ ಮತ್ತು ಜಾಸ್ತಿ ಅಂತ ತೋರಿಸ್ತಾ ಇದೆ. ಸೊ ಇಂಥ ಸಮಯದಲ್ಲಿ ನಾವು DAP ಗೊಬ್ಬರ ಆಗಿರ್ಬೋದು ಅಥವಾ ರಂಜಕ ಗೊಬ್ಬರಗಳನ್ನ ಕಡಿಮೆ ಮಾಡಿಕೊಂಡು ಈ ಒಂದು ಜೈವಿಕ ಗೊಬ್ಬರ PSB ಅಂತ ಹೇಳ್ತೀವಿ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ, ಇದನ್ನ ಬಳಕೆ ಮಾಡೋದ್ರಿಂದ ಈ ಒಂದು ಬ್ಯಾಕ್ಟೀರಿಯಾ ತನ್ನ ಜೀವನ ಮಾಡುವಾಗ ಮಣ್ಣಲ್ಲಿ ಇರ್ತಕ್ಕಂತ ಶೇಖರಣೆಯಾಗಿ ಅಲಭ್ಯ ಇರತಕ್ಕಂಥ ರಂಜಕನ ಕರಗಿಸುವ ಶಕ್ತಿ ಇದೆ. ಸೊ ಅಲಭ್ಯವೇ ಇರತಕ್ಕಂಥ ರಂಜಕ ಕರಗಿತು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಬೆಳೆಗಳಿಗೆ ರಂಜಕ ಲಭ್ಯವಾಗುತ್ತೆ. ಈಗ ತಾವು ಹೇಳಿದ್ರಲ್ಲ ರಂಜಕ ಹೆಚ್ಚಿರುವಂತಹದ್ದು ಒಂದು ಸಂದರ್ಭ ಅದ ಅಂತ ಹೇಳಿ, ಹೌದು, ಅಂತಹ ಮಣ್ಣುಗಳು ಯಾವ ರೀತಿ ಕಾಣಿಸ್ತಾವ ಅಂತೀರಿ? ಒಂದ್ ವೇಳೆ ಮಣ್ಣು ನಾವು ನೋಡಿದ್ರೆ ಇದ್ರೊಳಗೆ ರಂಜಕ ಹೆಚ್ಚದಪ್ಪ ಅನ್ನುವಂಥದ್ದು ಏನಾದ್ರು ಗೊತ್ತಾಗ್ತದ? ಹೆಂಗ ಇಲ್ಲ ಸರ್, ಇದು ಕಪ್ಪು ಭೂಮಿಲಿ ಯಾವ ನಮ್ಮ ಎರೆ ಭೂಮಿಲಿದೆ ಅಂತಲ್ಲಿ ರಂಜಕದ ಹೆಚ್ಚಿಗೆ ಇದೆ. ಇನ್ನು ಹುಳಿ ಮಣ್ಣು ಅಂದ್ರೆ ನಮ್ಮ ಪ್ರದೇಶದಲ್ಲಿ ಇಲ್ಲ, ಅಲ್ಲಿ ಕೂಡ ಅಲಭ್ಯವಾಗಿರುತ್ತೆ ರಂಜಕ. ಅಥವಾ ಅತಿ ಕ್ಷಾರವಾಗಿ ಸುಣ್ಣಯುಕ್ತ ಕ್ಷಾರ ಮಣ್ಣು ಇದ್ದಾಗೂ ಕೂಡ ರಂಜಕದ ಒಂದು ಶೇಖರಣೆ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಈ ಒಂದು ಯಾವುದೇ ಲಭ್ಯತೆಗಳು ನಾವು ಕಣ್ಣಾರೆ ನೋಡಕ್ಕಾಗಲ್ಲ, ಮಣ್ಣು ಪರೀಕ್ಷೆ ಮಾಡಿದಾಗ ಮಾತ್ರ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳುತ್ತೆ. ಈ ಮನುಷ್ಯರಿಗೆ ನಾವು ಡಾಕ್ಟರ್ ಹತ್ರ ಹೋದಾಗ ನಿಮಗೆ ರಕ್ತಹೀನತೆ ಇದೆ ಅಂದಾಗ ಸುಮ್ಮನೆ ಹೇಳ್ತಾರಷ್ಟೇ, ಬಟ್ ಎಷ್ಟು ಮಟ್ಟಿಗೆ ಹಿಮೋಗ್ಲೋಬಿನ್ ಇದೆ ಅಂತ ಗೊತ್ತಮಾಡ್ಕೊಳಕ್ಕೆ ನಾವು ರಕ್ತ ಪರೀಕ್ಷೆ ಮಾಡಿಸಲೇಬೇಕಾಗುತ್ತೆ. ಹೀಗೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಮಾತ್ರ ಅದರ ಲಭ್ಯತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರೈತರು ಯಾವ ಬೆಳೆ ಬೆಳಿಬೇಕು ಮುಂದಿನ ಅಂದ್ರೆ ಎಲ್ಲಾ ಹಂಗಾಮುಗಳಲ್ಲಿ ಏನು ತಗೊಂಡ್ರೆ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಕೂಡ ಮಾರ್ಗದರ್ಶನ ಇರ್ತದ ಅಂತೀರಿ? ಹೌದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈಗ PH ಸಾಯಿಲ್ PH 7 ಬಂದದ ಅಂತ ಹೇಳಿ ತಿಳ್ಕೊಳ್ಳೋಣ. ಆ ಸಮಯದೊಳಗೆ ಯಾವ ರೀತಿಯಾದಂತಹ ಬೆಳೆಗಳು ಸೂಕ್ತವಾದಂತಹ ನಿಮ್ಮ ನೆಲಕ್ಕೆ, ಅಥವಾ 7 ಕಡಿಮೆ ಇದೆ ಆ ಟೈಮ್ನೊಳಗೆ ಯಾವ ಬೆಳೆಗಳನ್ನ ಬೆಳಿಬೇಕು, 7 ಹೆಚ್ಚಿದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಮಾರ್ಗದರ್ಶನ ಇರ್ತದಂತೀರಿ? ಸರ್, ಈಗ ನಾವು ರಸಸಾರ ಅಂತ ಬಂದಾಗ 7.5-6 ಒಂದು ತಟಸ್ಥ ರಸಸಾರ ಅಂತ ಹೇಳ್ತೀವಿ. ಈ 6.5-7 ರಸಸಾರ ಇದ್ದಾಗ ಮಣ್ಣಲ್ಲಿ ಇರ್ತಕ್ಕಂತ ಎಲ್ಲಾ ಪೋಷಕಾಂಶಗಳು ಲಭ್ಯತೆ ಜಾಸ್ತಿ ಇರುತ್ತೆ. ಸೊ ನಾವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ಒಳ್ಳೆ ಇಳುವರಿ ಕೊಡಕ್ಕೆ ಸಾಧ್ಯತೆ ಇದೆ. ಅಕಸ್ಮಾತ್ ಮಣ್ಣಿನ ರಸಸಾರ 6 ಕೆಳಗೆ ಬಂತು ಅಂದ್ರೆ ಅದು ಆಮ್ಲೀಯ ಮಣ್ಣು. ಅಂತ ಕಡೆ ನಮ್ಗೆ ಈ ರಬ್ಬರ್ ಪ್ಲಾಂಟೇಶನ್ ಎಲ್ಲಿ ಕೇರಳ ಕಡೆ ಏನ್ ಕೆಳಗೆ ಹೇಳ್ತೀವಲ್ಲ, ಎಲ್ಲಿ ಮಲೆನಾಡು ಪ್ರದೇಶದಲ್ಲಿ ಕಾಫಿ ಟೀ ಅಂತ ಹೇಳ್ತೀವಲ್ಲ, ಅಂತ ಒಂದು ಬೆಳೆಗಳು ಸೂಕ್ತ ಆಗುತ್ತೆ. ಇನ್ನು ಕ್ಷಾರ ಅಂದಾಗ 7 ಹೆಚ್ಚಿಗೆ ಇರುತ್ತೆ ರಸಸಾರ, ಅದು ಸ್ವಲ್ಪ ಕ್ಷಾರಯುಕ್ತ ಮಣ್ಣು ಅಥವಾ ಸೌಳು ಮಣ್ಣು ಟೈಪು ಬರುತ್ತೆ, ಬಟ್ ಕ್ಷಾರ ಅಂತ ಜನರಲ್ ಆಗಿ ಹೇಳ್ತೀವಿ ನಾವು. ಅಂತ ಕಡೆ ಸ್ವಲ್ಪ ನಾವು ಕ್ಷಾರವನ್ನು ತಡ್ಕೊಳ್ತಕ್ಕಂತ ಬೆಳೆಗಳನ್ನ ಬೆಳಿಬಹುದು. ಉದಾಹರಣೆಗೆ ಸ್ವಲ್ಪ ಮಟ್ಟಿಗೆ ಹತ್ತಿ ಬರುತ್ತೆ, ಇನ್ನು ಕೆಲವು ತರಕಾರಿಗಳು ಬರ್ತವೆ. ಸೊ ಅದು ನೋಡ್ಕೊಂಡು ಬೆಳಿಬಹುದು. ಬಟ್ ಆದಷ್ಟು ನಾವು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಆಮ್ಲೆಯ ಮಣ್ಣನ್ನ ತಟಸ್ಥ ತರಬಹುದು, ಕ್ಷಾರ ಮಣ್ಣು ಕೂಡ ತಟಸ್ಥ ತರಬಹುದು. ತಟಸ್ಥ ರಸಸಾರ ತರೋ ಪ್ರಯತ್ನ ಪಟ್ರೆ ಎಲ್ಲಾ ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಿರುತ್ತೆ, ನಾವು ಯಾವುದೇ ಒಂದು ಬೆಳೆ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ರೈತರು ಯಾವ ರೈತರ ಒಂದು ರಸಸಾರ ಏಳರ ಸಮೀಪ ಇರ್ತದ ಅವ್ರಿಗೆಲ್ಲ ಒಳ್ಳೆ ಸುದ್ದಿ ಅದ, ಒಳ್ಳೆ ಸುದ್ದಿ ಇದೆ, ಏನ್ ಬೇಕಾದ್ರೂ ಬೆಳಿಬಹುದು, ಮತ್ತೆ ಅವ್ರ ಮಣ್ಣು ಒಂದು ಫಲವತ್ತಾದಂತಹ ಒಂದು ಮಣ್ಣು ಅಂತ ಹೇಳಿ. ಅದ್ರ ಜೊತೆಗೆ ನಾವು ಸ್ವಲ್ಪ ಭೌತಿಕ ಗುಣಧರ್ಮಗಳು ನೋಡ್ಕೋಬೇಕು. ಈಗ ಎಲ್ಲಾ ಬೆಳೆಗಳು ಬರೀ ರಸಸಾರದ ಮೇಲೆ ನಿರ್ಣಯ ಆಗಲ್ಲ. ನೀರಿಂಗುವುದು ಹೇಳದ್ನಲ್ಲ ಸರ್, ಈಗ ನೀರಿಂಗುವುದು ತುಂಬಾ ಆಳವಾದ ಭೂಮಿ ಇತ್ತು ಅಂದ್ರೆ ನಾವು ಏನ್ ಬೆಳಿಬಹುದು, ತೊಗರಿ ಮತ್ತು ಹತ್ತಿ ಬೆಳ್ಕೋಬಹುದು. ಅದೇ ರೀತಿ ಸ್ವಲ್ಪ ಶಾಲೋ ಸಾಯಿಲ್ಸ್ ಅಂತ ಬರುತ್ತೆ, ಅಂತ ಕಡೆ ನಾವು ಶೇಂಗಾ ತಗೋಬಹುದು. ಸ್ವಲ್ಪ ಇವು ಮಣ್ಣಿನ ಆಳ ಕೂಡ, ಮಣ್ಣಿನ ಜೇಡಿ ಅಂಶ, ಮಣ್ಣಿನ ಭೌತಿಕ ಗುಣಧರ್ಮಗಳು ನೋಡಿಕೊಂಡು ಕೂಡ ನಾವು ಬೆಳೆಗಳ ಆಯ್ಕೆ ಮಾಡ್ಕೋಬೇಕು. ಈಗ ಬೆಳೆಗಳ ಆಯ್ಕೆ ಆಯ್ತು, ಈಗ ನಮ್ಮಲ್ಲಿ ನೀರಿದೆ, ನೀರನ್ನು ಉಪಯೋಗ ಮಾಡಬೇಕು ಅಂತಂದಾಗ ಏನು ಮಣ್ಣು ಪರೀಕ್ಷೆ ಏನು ನಾವು ಮಾಡ್ತಾ ಇದ್ದೀವಿ, ಅದರ ಆಧಾರದ ಮೇಲೆ ನೀರನ್ನು ಎಷ್ಟು ಕೊಡಬೇಕು, ಯಾವ ಪ್ರಮಾಣದೊಳಗೆ ಕೊಡಬೇಕು, ಇದೆಲ್ಲ ಅದರೊಳಗೆ ಏನಾದರೂ ಗೊತ್ತಾಗ್ತದನ ಹೆಂಗಂತ, ಅವ್ರಿಗೆ ಗೈಡೆನ್ಸ್ ಸಿಗ್ತದನ ಹೆಂಗಂತದ್ರಲ್ಲಿ. ಈಗ ಮಣ್ಣು ಪರೀಕ್ಷೆ ಬಗ್ಗೆ ಅಂತೂ ಸಾಕಷ್ಟು ರೈತರಿಗೆ ಆಗಲಿ ಎಚ್ಚೆತ್ಕೊಂಡಿದ್ದಾರೆ, ಈ ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ ಸಮಯ ಸ್ಟಾರ್ಟ್ ಆಗಿದೆ ಈಗ ಅಂದ್ರೆ. ಹಿಂಗಾರು ಬೆಳೆಗಳು ಕಟಾವ್ ಆದ ತಕ್ಷಣ ನೀವು ಮಣ್ಣಿನ ಒಂದು ಮಾದರಿ ತಗೊಂಡು ಬಂದು ಮಣ್ಣು ಪರೀಕ್ಷೆ ಮಾಡಿಸಬಹುದು. ಇಲ್ಲ ನಿಮ್ಗೆ ಈಗ ಆಗಲ್ಲ ಅಂತಂದ್ರೆ ನಾವು ಏಪ್ರಿಲ್ ಮೇ ಅಲ್ಲಿ ಕೂಡ ಮಣ್ಣು ಮಾದರಿ ತೆಗೆದು ಪರೀಕ್ಷೆ ಮಾಡಿಸಬಹುದು. ಅದೇ ರೀತಿ ಈ ರೈತರಿಗೆ ತೆರೆದ ಬಾವಿ ಇರುತ್ತೆ, ಕೊಳವೆ ಬಾವಿ ಇರುತ್ತೆ, ಇಲ್ಲ ಅಂದ್ರೆ ಬೋರ್ವೆಲ್ಗಳು ಇರ್ತವೆ. ಇಂಥ ನೀರು ಕೂಡ ಅವರು ಸಂಗ್ರಹಣೆ ಮಾಡಿ ಹತ್ತಿರದಿರ್ತಕ್ಕಂತ ಮಣ್ಣು ಆರೋಗ್ಯ ಕೇಂದ್ರಕ್ಕೆ ತಂದು ಕೊಟ್ರೆ ಆ ನೀರು ನೀರಾವರಿಗೆ ಸೂಕ್ತ ಇದೆಯಲ್ಲೋ ಅಂತ ಪರೀಕ್ಷೆ ಮಾಡಿ ನಾವು ಹೇಳ್ತೀವಿ. ಇದ್ಯಾಕೆ ನಾವು ಮಣ್ಣು ನೀರು ಪರೀಕ್ಷೆ ಯಾಕೆ ಮಾಡಿಸ್ಬೇಕು ಅಂತಂದ್ರೆ, ಈ ನೀರು ಸವಳಿತ್ತು ಅಂದ್ರೆ ನಾವಾಗ ನಾವೇ ಭೂಮಿನ ಸವಳು ಮಾಡ್ದಂಗೆ ಆಗುತ್ತೆ. ಸ್ವಲ್ಪ ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು, ಮಣ್ಣಿನ ಒಂದು ಗುಣಧರ್ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ನೀರು ಕೂಡ ಪ್ರಮುಖವಾದ ಪಾತ್ರ ವಹಿಸುತ್ತೆ. ನೀರು ಸ್ವಲ್ಪ ರುಚಿಕರವಾಗಿತ್ತು, ಗುಣಮಟ್ಟವಾಗಿತ್ತು ಅಂದ್ರೆ ನಾವು ಕಣ್ಣು ಮುಚ್ಚಿ ನೀರು ಹಾಯಿಸಬಹುದು. ನೀರಲ್ಲೇ ಸ್ವಲ್ಪ ಸವಳ ಅಂಶ ಬಂತು ಅಂದ್ರೆ ನಾವು ಬೋರ್ ಮುಚ್ಚಿ ಅಂತ ಹೇಳಕ್ಕಾಗಲ್ಲ. ಅದನ್ನ ಹೇಗೆ ನಾವು ವೈಜ್ಞಾನಿಕವಾಗಿ ಬಳಕೆ ಮಾಡ್ಕೋಬಹುದು ಅನ್ನೋದು ಕೂಡ ನಾವು ಮಣ್ಣು ನೀರು ಪರೀಕ್ಷೆ ಮಾಡಿ ಅದರ ರೈತರಿಗೆ ಮಾಹಿತಿ ಕೊಡ್ತೀವಿ. ಅಂದ್ರೆ ಅಂತ ನೀರಿನಿಂದ ಯಾವ ಬೆಳೆಗಳನ್ನು ಬೆಳಿಬಹುದು ಅನ್ನೋದನ್ನು ಕೂಡ ಮಾಹಿತಿ ಕೊಡಬಹುದು. ಹೌದು, ಅಂದ್ರೆ ಮುಖ್ಯವಾಗಿ ಇಲ್ಲಿ ಮಣ್ಣು ಪರೀಕ್ಷೆ, ಅದ್ರ ಜೊತೆಗೆ ನೀರಿನ ಪರೀಕ್ಷೆ ಬಹಳ ಮುಖ್ಯವಾದಂಥದ್ದು. ಇದಕ್ಕೇನಾದ್ರೂ ಹಿಂಗ ಕಂಡೀಷನ್ಸ್ ಅಂತದವ, ಮಣ್ಣು ಪರೀಕ್ಷೆ ಇದೇ ಸಮಯದೊಳಗೆ ಮಾಡಬೇಕು, ಇಂಥದ್ದೇ ಮಣ್ಣನ್ನು ತಗೊಂಡು ಬರಬೇಕು, ನೀರು ಇಷ್ಟೇ ಪ್ರಮಾಣದೊಳಗೆ ತಗೊಂಡು ಬರಬೇಕು, ಮತ್ತೆ ಅವಧಿನೂ ಕೂಡ ಬಹಳ ಮುಖ್ಯ ಆಗ್ತದೆ ಅನ್ನುವಂಥದ್ದು. ಸರ್, ಈಗ ಮಣ್ಣು ಪರೀಕ್ಷೆ ಅಂತ ಹೇಳಬೇಕಂದ್ರೆ ನಾನು ಈಗಾಗಲೇ ಹೇಳಿದೆ, ಹಿಂಗಾರು ಬೆಳೆ ತೆಗೆದು ಕಟಾವ್ ಆದ್ಮೇಲೆ ಇಲ್ಲ ಅಂದ್ರೆ ಏಪ್ರಿಲ್ ಮೇ ಅಲ್ಲಿ ನಾವು ಮಣ್ಣಿನ ಮಾದರಿ ವೈಜ್ಞಾನಿಕವಾಗಿ ತೆಗಿಬೇಕಾಗತ್ತೆ. ಸುಮ್ನೆ ಎಲ್ಲೋ ಒಂದು 5 ಎಕರೆ ಹೊಲ ಇತ್ತು ಒಂದ್ ಕಡೆ ತುಂಬಿಕೊಂಡು ಬಂದ್ರೆ ನಡೆಯಲ್ಲ. ಆ ಒಂದು ಮಾದರಿ ಹೇಗಿರ್ಬೇಕು ಅಂದ್ರೆ ಇಡೀ 5 ಎಕರೆ ಹೊಲನ ಪ್ರತಿನಿಧಿಸುವ ಮಾದರಿ ಆಗಿರ್ಬೇಕು. ಅಂದ್ರೆ ಒಂದು 7-8 ಕಡೆ ಅಥವಾ ಒಂದು 16 ಕಡೆ ಮಣ್ಣಿನ ನಾವು ಒಂದು 30 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ತೆಗೆದು ಅದು ಒಂದ್ ಕಡೆ ತಂದು ಸಂಗ್ರಹಣೆ ಮಾಡಿ ಚೆನ್ನಾಗಿ ಕಲಸಿ 4 ಭಾಗ ಪದ್ಧತಿ ಅಂತ ಒಂದು ಪದ್ಧತಿ ಹೇಳ್ತೀವಿ. ಅದ್ರ ಅನುಗುಣವಾಗಿ ನಾವು ಮಣ್ಣಿನ ಒಂದು 1/4 ಕೆಜಿಯಷ್ಟು ಮಣ್ಣು ನಮಗೆ ತಂದ್ಕೊಟ್ರೆ ಸಾಕು. ಇನ್ನು ನೀರು ಅಂತ ಬಂದಾಗ ಬೋರ್ವೆಲ್ ನೀರಾದ್ರೆ ಬೋರ್ನ ನಾವು 20 ನಿಮಿಷ ಚಾಲೂ ಮಾಡಿ ನೀರು ಹೋಗಕ್ ಬಿಡಬೇಕು. ತದನಂತರ ಗಾಜಿನ ಬಾಟ್ಲಿ ಅಥವಾ ಪ್ಲಾಸ್ಟಿಕ್ ಬಾಟ್ಲಿ, ಇಲ್ಲ ಸ್ಟೀಲ್ ಹೇಳಲ್ಲ ನಾವು, ಗಾಜು ಅಥವಾ ಪ್ಲಾಸ್ಟಿಕ್ ಬಾಟ್ಲಿ ಆ ನೀರಿಂದ ತೊಳ್ಕೊಂಡು ತದನಂತರ ತುಂಬಿಕೊಂಡು 24 ಗಂಟೆ ಒಳಗಾಗಿ ಮಣ್ಣಿನ ಆರೋಗ್ಯ ಕೇಂದ್ರಕ್ಕೆ ತಂದುಕೊಟ್ರೆ ನಾವು ಅಲ್ಲಿ ಇನ್ನು ವಿಜ್ಞಾನಿಗಳಾಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಆ ನೀರನ್ನು ನಾವು ಸ್ವೀಕರಿಸಿ ಅದನ್ನು ನಾವು ಇಮಿಡಿಯೇಟ್ ಆಗಿ ಸ್ವಲ್ಪ ಟೆಸ್ಟ್ಗೆ ನಾವು ಒಳಪಡಿಸ್ತೀವಿ. 24 ತಾಸೊಳಗೆ ತಂದು ಕೊಡಬೇಕು. ಈಗ ತೆರೆದ ಬಾವಿಯಾಗಿತ್ತು ಅಂತ, ತೆರೆದ ಬಾವಿ ಇರಬಹುದು ಅಥವಾ ಕೆರೆ ಇರಬಹುದು, ಕೃಷಿ ಹೊಂಡ ಇರಬಹುದು, ಅಂತ ಸಮಯದಲ್ಲಿ ಏನಾಗುತ್ತೆ ಸರ್, ಈ ತೆರೆದ ಬಾವಿ ಅಂದಾಗ ಮೇಲೆ ಎಲ್ಲ ಕಸ ಕಡ್ಡಿ ಪಾಚಿ ಬಿದ್ದಿರುತ್ತೆ, ಅದನ್ನೆಲ್ಲ ಸ್ವಲ್ಪ ಹೋಗ್ಲಾಡಿಸಿ ನಾವು ಏನ್ ಮಾಡ್ಬೇಕು, ಈ ಬಾಟ್ಲಿ, ಗಾಜನ್ ಬಾಟ್ಲಿ ಅಥವಾ ಪ್ಲಾಸ್ಟಿಕ್ ಬಾಟ್ಲಿ ಏನಿರುತ್ತಲ್ಲ ಅದು ಮೊದಲು ತೊಳ್ಕೋಬೇಕು. ತದನಂತರ ಅದ್ರ ಮುಖನ ಉಲ್ಟಾ ಮಾಡ್ಬೇಕು, ಅದ್ರ ಬಾಯಿನ ಉಲ್ಟಾ ಮಾಡಿ ಮೊಣಕಾಯಿ ಎಷ್ಟು ಆಳದಷ್ಟು ಕೆಳಗೆ ಹೋಗ್ಬೇಕು, ಆಮೇಲೆ ಆ ಬಾಟ್ಲಿ ಒಳಗೆ ಹೋದ್ಮೇಲೆ ಸೀದಾ ಮಾಡ್ಬೇಕು. ಕಾರಣ ನಾವು ಸ್ಟಾರ್ಟಿಂಗ್ ನಾವು ಸೀದಾ ಹಂಗೆ ಹಾಕಿದ್ರೆ ಮೇಲಿರ್ತಕ್ಕಂತ ಕಸ ಕಡ್ಡಿ ಎಲ್ಲ ನೀರ್ ಬಾಟ್ಲಿ ಬಂದ್ಬಿಡುತ್ತೆ. ಹೀಗಾಗಿ ಅದ್ರ ಮುಖ ಉಲ್ಟಾ ಮಾಡಿ ನಾವು ಕೆಳಗೆ ಹಾಕಿ ತದನಂತರ ಸೀದಾ ಮಾಡಿದಾಗ ಅಲ್ಲಿ ಏನು ಒಂದು 30 ಸೆಂಟಿಮೀಟರ್ 40 ಸೆಂಟಿಮೀಟರ್ ಆಳದಿರ್ತಕ್ಕಂತ ಏನ್ ನೀರ್ ಇರುತ್ತೆ ಅದ್ರ ಗುಣಧರ್ಮ ಕರೆಕ್ಟ್ ಆಗಿರುತ್ತೆ. ಮೇಲೆ ಏನು ಒಂದು ಪದರ ಇರುತ್ತಲ್ಲ ಅದು ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಿರೋದ್ರಿಂದ ಅಲ್ಲಿ ಒಂದು ಪಾಚಿ ಬಂದಿರುತ್ತೆ, ಕಸ ಕಡ್ಡಿ ಬಂದಿರುತ್ತೆ, ಅದು ಎಲ್ಲ ನಮ್ ನೀರು ಪರೀಕ್ಷೆ ಒಳಗೆ ಬಂದಾಗ ಅದ್ರದ್ದು ಮಾಹಿತಿ ಸರಿಯಾಗಿ ಸಿಗೋಲ್ಲ. ಹೀಗಾಗಿ ಅದು ನೀರು ಪರೀಕ್ಷೆನ ತೆರೆದ ಬಾವಿ ಅಥವಾ ಕೊಳವೆ ಬಾವಿ ಅಥವಾ ಕೃಷಿ ಹೊಂಡ ಇಂಥದ್ರಲ್ಲಿ ಈ ರೀತಿ ಮಾದರಿ ತೆಗೆದು 24 ತಾಸು ಒಳಗಾಗಿ ಹತ್ತಿರದಿರ್ತಕ್ಕಂತಹ ಮಣ್ಣು ಆರೋಗ್ಯ ಕೇಂದ್ರಕ್ಕೆ ತಂದು ಕೊಟ್ರೆ ಪರೀಕ್ಷೆ ಮಾಡಿ ಅದ್ರದ್ದು ಏನು ರಿಪೋರ್ಟ್ ಇದೆ ಅದನ್ನ ಹೇಳಕ್ಕೆ ಅನುಕೂಲ ಆಗುತ್ತೆ. ಈಗ ಕೃಷಿ ಮಹಾವಿದ್ಯಾಲಯ ಇರಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿರಬಹುದು ಅಥವಾ ವಿಶ್ವವಿದ್ಯಾಲಯದ ಬೇರೆ ಬೇರೆ ಅಂಗ ಸಂಸ್ಥೆಗಳಿರಬಹುದು, ಮಣ್ಣಿನ ಪರೀಕ್ಷೆ ಆಗಲಿ ನೀರಿನ ಪರೀಕ್ಷೆ ಆಗಲಿ ಎಲ್ಲಿ ವ್ಯವಸ್ಥೆ ಅದ ನಮ್ಮ ರೈತರ ಸಲುವಾಗಿ? ಸರ್, ಇದು ಎರಡರಿಂದ ಮೂರು ರೀತಿಯಲ್ಲಿ ವ್ಯವಸ್ಥೆ ಇದೆ. ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡೋದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ. ಸರ್, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಆರೋಗ್ಯ ಪರೀಕ್ಷಾ ಕೇಂದ್ರ ಅಂತ ಒಂದು ಕೊಠಡಿ ಇರುತ್ತೆ, ಅಲ್ಲಿ ನೀರು ಮತ್ತು ಮಣ್ಣು ಪರೀಕ್ಷೆ ಮಾಡಿಕೊಡ್ತಾರೆ. ಇದೆ ಇಲ್ಲ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ಇಲಾಖೆಯಲ್ಲಿರ್ತಕ್ಕಂತಹ ಮಣ್ಣು ಆರೋಗ್ಯ ಲ್ಯಾಬೊರೇಟರಿಗಳಿದಾವೆ, ಮಣ್ಣು ಆರೋಗ್ಯ ಕೇಂದ್ರ, ಅದು ಕೂಡ ಕೃಷಿ ಇಲಾಖೆಯಲ್ಲಿ ಬರುತ್ತೆ. ಇವೆರಡೂ ಅನುಕೂಲ. ಇಲ್ಲ ನನಗೆ ಇವೆರಡಕ್ಕೂ ಸ್ವಲ್ಪ ದೂರ ಇದ್ದೀನಿ ಅಂತಂದ್ರು ಕೂಡ ಕೆಲವೊಂದು ಕಡೆ ಪ್ರೈವೇಟ್ ಆಗಿ ಓಪನ್ ಮಾಡಿದ್ದಾರೆ. ಸೊ ಇವೆರಡು ಮಣ್ಣು ಆರೋಗ್ಯ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಮಣ್ಣು ಆರೋಗ್ಯ ಕೇಂದ್ರ ಇಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಪ್ರತಿಯೊಂದು ಜಿಲ್ಲೆಯಲ್ಲೂ ಅನುಕೂಲ ಇದೆ. ಸೊ ರೈತರು ಈ ಅನುಕೂಲ ತಗೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಡ್ಡಿಲ್ಲ. ಈಗ ನಮ್ಮ ರೈತರಿಗೆ ಮಣ್ಣು ಪರೀಕ್ಷೆ ಆದ ನಂತರನೇ ಅವರ ಮಣ್ಣಿನ ಗುಣಧರ್ಮ ಅಥವಾ ಮಣ್ಣಿನೊಳಗೆ ಏನು ಕೊರತೆ ಇದೆ, ಏನು ಹೆಚ್ಚಿಗಿದೆ, ನಾವು ಏನು ಮಾಡಬೇಕು ಮಣ್ಣು ಒಳ್ಳೇದಾಗಬೇಕಂತಂದ್ರೆ, ಇವೆಲ್ಲ ಅವರಿಗೆ ಸಮಸ್ಯೆಗಳು ಮಣ್ಣು ಪರೀಕ್ಷೆ ಆದ ನಂತರ ಪರಿಹಾರ ಆಗ್ತಾವೆ. ಯಾಕಂತಂದ್ರೆ ತಾವು ಅವ್ರ ಬಗ್ಗೆ ಅದ್ರ ಬಗ್ಗೆ ತಾವು ಮಾಹಿತಿ ಕೊಡ್ತೀರಿ, ಮಾರ್ಗದರ್ಶನ ಮಾಡ್ತೀರಿ. ಈಗ ತಮಗೆ ಸಾಕಷ್ಟು ಅನುಭವ ಇದೆ, ವಿಜಯಪುರ ಜಿಲ್ಲೆಯ ಮಣ್ಣುಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಅದ. ನಮ್ಮ ಏನು ಮಣ್ಣುಗಳದಾವ, ಈ ಜಿಲ್ಲೆಯ ಮಣ್ಣುಗಳು ಯಾವ ರೀತಿ ಯಾವ್ಯಾವ ಬೆಳೆಗಳಿಗೆ ಬಹಳ ಅನುಕೂಲ ಆದಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡ್ತಾವಂತೀರಿ? ಸರ್, ಈಗ ನಮ್ಮ ಬಿಜಾಪುರ ಭಾಗಕ್ಕೆ ಬಂದಾಗ ಕಂಡು ಬರೋದು ಕಪ್ಪು ಭೂಮಿ. ಅದರಲ್ಲೂ ಮೂರ್ ತರ ಬರುತ್ತೆ. ಆಳವಾದ ಕಪ್ಪು ಜಮೀನು ಸ್ವಲ್ಪ ಮಟ್ಟಿಗಿದೆ, ಮಧ್ಯಮ ಆಳವಾದದ್ದು ಮತ್ತು ಶಾಲೋ ಸಾಯಿಲ್ ಅಂತ ಹೇಳ್ತೀವಿ. ಸೊ ಇಂಥ ಕಡೆ ನಾವು ಸಾಮಾನ್ಯವಾಗಿ ಹಿಂಗಾರಿಗೆ ಸದ್ಯಕ್ಕೆ ನೋಡ್ತಿರೋದು ಜೋಳ, ಕಡ್ಲಿ. ಕಾರಣ ಮುಂಗಾರಲ್ಲಿ ಏನ್ ಸ್ವಲ್ಪ ಮಳೆ ಆಗುತ್ತೆ, ಈ ಆಳವಾದ ಭೂಮಿ ಕಪ್ಪು ಭೂಮಿ ನೀರ ಹಿಡ್ಕೊಳ್ಳುತ್ತೆ, ಸಿರಿಯಲ್ ಮಾಯಿಶ್ಚರ್ ಅಂತ ಹೇಳ್ತೀವಿ. ನೀರು ಹಿಡ್ಕೊಂಡು ಹಿಡ್ಕೊಂಡಿರ್ತಕ್ಕಂತಹ ತೇವಾಂಶದಲ್ಲೇ ಕೂಡ ಈ ನಮ್ಮ ಕಡ್ಲಿ ಮತ್ತು ಜೋಳ ಬೆಳೆಯುತ್ತೆ. ಇನ್ನು ಮುಂಗಾರಕ್ಕಂತೂ ಈ ಏನು ಬಿಜಾಪುರ ಜಿಲ್ಲೆಯಲ್ಲಿ ನಾವು ಈ ಇತ್ತಿತ್ತಲಾಗೆ ಎಲ್ಲ ತೊಗರಿ ಬರ್ತಿದ್ದಾರೆ, ಇಲ್ಲ ಅಂತಂದಿದ್ರೆ ನಮ್ಗೆ ಸಜ್ಜೆ ಕಾಮನ್ ಇದೆ. ಇರ್ತಕ್ಕಂಥ ನೀರನ್ನ ಬಳಕೆ ಮಾಡಿಕೊಂಡು ಈ ಒಂದು ಸಜ್ಜೆ ಆಗಿರ್ಬೋದು, ಮಡಿಕೆನೂ ಕೂಡ ಈ ಒಂದು ಶಾಲೋ ಸೈಲ್ ಹಾಳ ಭೂಮಿ ಸ್ವಲ್ಪ ಮಟ್ಟಿಗಿದೆ, ಅಲ್ಲಿ ಬಹಳ ಸೂಕ್ತವಾದ ಒಂದು ಮಡಿಕೆ ಬೆಳೀತಾರೆ. ಇನ್ನು ಅರ್ಧ ಭಾಗಕ್ಕೆ ಬಂದ್ರೆ ಕೆಲವು ತಾಲೂಕು ಕಡೆ ಹೋದ್ರೆ ತೋಟಗಾರಿಕೆ ಬೆಳೆಗಳಿದಾವೆ. ನಮ್ದು ಲಿಂಬೆ, ದ್ರಾಕ್ಷಿ ಇದೆ, ಮತ್ತೆ ಚಿಕ್ಕು ಸ್ವಲ್ಪ ಇದೆ. ಇವೆಲ್ಲ ಕೂಡ ಸೂಕ್ತವಾದದ್ದು. ಅಂದ್ರೆ ಸಾಕಷ್ಟು ವೆರೈಟಿ ಬೆಳೆಯೋದಕ್ಕೂ ಕೂಡ ಅನುಕೂಲ ಅದ ವಿಜಯಪುರ ಜಿಲ್ಲೆ ಒಳಗೆ. ಮತ್ತು ಮುಂದಿನ ಒಂದು ಭವಿಷ್ಯವನ್ನು ನೋಡಲಾಗಿ ಮುಂದೆ ಭವಿಷ್ಯದ ಬೆಳೆಗಳು ಅನ್ನುವಂಥದ್ದು ಕೂಡ ಹೇಳ್ತಾ ಇರ್ತಾರೆ ತಜ್ಞರು. ಇಲ್ಲ ನಾವು ಡ್ರ್ಯಾಗನ್ ಫ್ರೂಟನ್ನು ಬೆಳಿಬೇಕು, ಆಮೇಲೆ ಮುಂದೆ ಫಿಗ್ಸ್ ಬೆಳಿಬೇಕು ಅನ್ನುವಂಥದ್ದು ಏನು ಯೋಚನೆಗಳದಾವ ಯೋಜನೆಗಳದಾವ ಮುಂದಿನ ದಿನಗಳಲ್ಲಿ ಅಂಥ ಬೆಳೆಗಳಿಗೆ ಸಹಿತ ಸೂಕ್ತವಾದಂಥ ಒಂದು ವಾತಾವರಣ ಇಲ್ಲಿ ಅದ ಅಂತೀರಿ ತಮ್ಮ ಲೆಕ್ಕದ ಪ್ರಕಾರ? ಸರ್, ಕೆಲವೊಂದು ಬೆಳೆಗಳು ಎಲ್ಲಾ ಕಡೆ ಎಲ್ಲ ಸೂಟಬಲ್ ಆಗಲ್ಲ. ಕಾರಣ ಅಂತಂದ್ರೆ ನಮ್ಮ ವಾತಾವರಣ, ನಮ್ಮಲ್ಲಿ ಪ್ರದೇಶದಲ್ಲಿ ಬಿಸಿಲು ಜಾಸ್ತಿ. ಯಾವ ಬೆಳೆಗಳಿಗೆ ಬಿಸಿಲು ಜಾಸ್ತಿ ಬೇಡುವ ಅಂತ ಬೆಳೆಗಳನ್ನ ಇಲ್ಲಿ ತಂದಾಗ ಏನಾಗುತ್ತೆ, ಇಳುವರಿ ಬರುತ್ತೆ. ಇಲ್ಲ ಅನ್ನಲ್ಲ, ಒಂದ್ 4-5 ವರ್ಷ ಬರಬಹುದು, ತದನಂತರ ಕಡಿಮೆ ಆಗ್ತಾ ಹೋಗ್ಬೋದು. ನಮ್ಮ ವಾತಾವರಣದಲ್ಲಿ ಏನೆಲ್ಲ ನಮ್ಗೆ ಮೊದ್ಲಿಂದ ಪರಂಪರೆಯಿಂದ ಬೆಳ್ಕೊಂಡ್ ಬಂದಿದ್ದಾರೆ ಅಂತ ಬೆಳೆದು ಒಳ್ಳೆ ಇಳುವರಿ ತಗೋಬಹುದು. ಹೊಸದು ಪ್ರಯತ್ನ ಪಡ ತಪ್ಪೇನಿಲ್ಲ, ಬಟ್ ನಾವು ಈಗ್ಲೇನೆ ಇಲ್ಲ ಇದು 100% ಬರುತ್ತೆ, ಇಷ್ಟೇ ಇಳುವರಿ ಬರುತ್ತೆ ಅಂತ ನಾವು ಕಡ್ಡಾಯವಾಗಿ ಹೇಳಕ್ ಕಷ್ಟ ಆಗುತ್ತೆ. ಬರೋಬ್ಬರಿ. ಈಗ ರೈತರಿಗೆ ಮುಖ್ಯ ಅಂತಂದ್ರೆ ಒಂದು ನಾಲೆಜ್ ಅಂದ ಜ್ಞಾನ ಬೇಕು, ಮಣ್ಣು ಪರೀಕ್ಷೆ ಜ್ಞಾನ ಇರ್ಬೋದು ಅಥವಾ ಈ ಒಂದು ಮಣ್ಣನ್ನು ನಾವು ಯಾವ ರೀತಿ ಅದರ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು, ಆರೋಗ್ಯವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಜ್ಞಾನದ ಅವಶ್ಯಕತೆ ಅವರಿಗೆ ಕಾಲಕಾಲಕ್ಕೆ ಬೇಕಾಗ್ತದೆ. ಯಾಕಂತಂದ್ರೆ ಜ್ಞಾನ ಬದಲಾವಣೆ ಆಗ್ತಾ ಇರ್ತದೆ, ಏನು ಮಾಡಬೇಕು ಅನ್ನುವಂಥದ್ದು ಪ್ರಾಕ್ಟಿಕಲಿ ಅವರಿಗೆ ಹೊಸ ಹೊಸ ವಿಷಯಗಳು ಸಂಶೋಧನೆ ಆಗ್ತಾ ಇರ್ತಾವೆ. ಅಂಥ ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ರೈತರಿಗೆ ತಾವು ಕಾಲಕಾಲಕ್ಕೆ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾ ಇದ್ದೀರಾ ಅಥವಾ ಅವರ ಹೊಲಕ್ಕೆ ಹೋಗಿ ಒಂದು ಡೆಮಾನ್ಸ್ಟ್ರೇಷನ್ ಅಂದ್ರೆ ಪ್ರಾತ್ಯಕ್ಷಿಕೆ ಮಾಡಿ ಹೇಳುವಂತಹ ಇಂಥ ಒಂದು ಪರಿಪಾಠ ತಮ್ಮಲ್ಲಿ ಅದನ್ನ ಹೆಂಗ? ಸರ್, ಇದು ಒಂದು ನಮ್ಮ ಏನು ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲೆಯಲ್ಲಿ ಇದೆ ಅಂತ ಹೇಳದ್ನಲ್ಲ, ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನು ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಕೆಲವೊಂದು ತಂತ್ರಜ್ಞಾನಗಳು ಏನು ನಮ್ಮ ವಿಶ್ವವಿದ್ಯಾಲಯ ತಂತ್ರಜ್ಞಾನಗಳು ಅದೆಲ್ಲನೂ ರೈತರಿಗೆ ಮುಟ್ಟಿಸುವ ಪ್ರಯತ್ನ ಪಡ್ತಾರೆ. ಸೊ ಅದರಲ್ಲಿ ಈ ಮಣ್ಣು ಸಂರಕ್ಷಣೆಯಲ್ಲಿ ಕೂಡ ಸಾಕಷ್ಟು ಕೆಲಸಗಳು ಮಾಡ್ತಿದ್ದಾರೆ. ಈಗ ಉದಾಹರಣೆ ಹೇಳಬೇಕಂತಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಬಂದಾಗ ಕಂಪಾರ್ಟ್ಮೆಂಟ್ ಬಂಡಿಂಗ್ ಅಂತ ಬರುತ್ತೆ. ಹೊದಿಕೆ ಬೆಳೆಗಳನ್ನ ಬೆಳೆಸ್ರಿ, ಮಣ್ಣಿಗೆ ಹೊದಿಕೆ ಮಾಡ್ರಿ. ಕಾರಣ ನಮ್ಮ ವಾತಾವರಣ ಸಾಕಷ್ಟು ವಾತಾವರಣದಲ್ಲಿ ಏರುಪೇರು ಜಾಸ್ತಿ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಇದೆ, ಮಳೆ ಕಡಿಮೆ ಆಗುತ್ತೆ. ಬಿದ್ದಿರ್ತಕ್ಕಂಥ ನೀರಿನ ಏನು ಮಳೆ ಏನು ಬೀಳುತ್ತಲ್ಲ ತೇವಾಂಶನ ಕಾಪಾಡ್ಕೊಳಕ್ಕೆ ನಾವು ಹೊದಿಕೆಗಳನ್ನ ಹೊದಿಸ್ರಿ ಅಂತ ಹೇಳ್ತೀವಿ. ಆ ಹೊದಿಕೆಗಳು ಅಂತಂದ್ರೆ ನಾವೇನು ಪ್ಲಾಸ್ಟಿಕ್ ತರಬೇಕಂತೇನಿಲ್ಲ, ಬೆಳೆ ಉಳಿಕೆಗಳನ್ನ ಅಲ್ಲೇ ಬೆಳೆಸಿದ್ರು ಸಾಕು, ಅದೊಂದು ಹೊದಿಕೆ ಆಗುತ್ತೆ. ಆಮೇಲೆ ಸಾಧ್ಯ ಆದಷ್ಟು ಸಾವಯವ ಗೊಬ್ಬರಗಳು ಬಳಕೆ ಮಾಡ್ಕೊಳ್ರಿ. ಸಾವಯವ ಗೊಬ್ಬರ ಅಂತಂದ್ರೆ ರೈತರು ಕೇಳ್ತಾರೆ, ದನ ಕರುಗಳು ಕಡಿಮೆ ಆಗಿರ್ಬೇಕಾದ್ರೆ ಸಾವಯವ ಗೊಬ್ಬರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತಾನು ಕೇಳ್ತಾರೆ. ಆದ್ರೆ ಅದೊಂದೇ ಅಲ್ವಲ್ಲ, ನಮ್ದು ತಿಪ್ಪಿ ಗೊಬ್ಬರ ಒಂದೇ ಅಲ್ಲ, ವರ್ಮಿ ಕಾಂಪೋಸ್ಟಿಂಗ್ ಇದೆ, ಈಗ ತಾವಾಗ್ಲೇ ಹೇಳಿದ್ರೆ ಹಸಿರೆಲೆ ಗೊಬ್ಬರಗಳಿದೆ, ಅಥವಾ ಬೆಳೆ ಉಳಿಕೆಗಳನ್ನ ಅಲ್ಲೇ ಬೆಳೆಸಿದ್ರು ಸಾಕು, ಮಣ್ಣಲ್ಲಿರ್ತಕ್ಕಂಥ ಏನು ಒಂದು ಸಾವಯವ ಪದಾರ್ಥ ಕೂಡ ಸಾವಯವ ಅಂಶ ಕೂಡ ಹೆಚ್ಚಿಗೆ ಮಾಡಬಹುದು ನಾವು. ಸೊ ಈ ಒಂದು ಸಾವಯವ ಅಂಶ ಹೆಚ್ಚಿಗೆ ಮಾಡಿದಾಗ ನಾವು ಒಂದು ನೀರಿನ ತೇವಾಂಶ ಕಾಪಾಡ್ಕೋಬಹುದು, ಮಣ್ಣು ಸಂರಕ್ಷಣೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಅವರು, ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ ಹಲೋ, ನಮಸ್ಕಾರ, ಆಕಾಶವಾಣಿ ವಿಜಯಪುರ. ಹಲೋ ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಾವು ಸುಶಾಂತ್. ಹಲೋ, ಇನ್ನೊಂದ್ಸಲ ಹೇಳ್ರಿ. ಶಿವಶರಣ ಸವದಿ ಅಂತ ಸರ್. ಶಿವಶರಣ ಅವ್ರೆ ಹೇಳ್ರಿ, ತಾವ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ತಾಜ್ಪುರದಿಂದ. ತಾಜ್ಪುರದಿಂದ ಹೇಳ್ರಿ ಪ್ರಶ್ನೆ ಕೇಳ್ರಿ. ಹೇಳ್ರಿ ಪ್ರಶ್ನೆ ಕೇಳ್ರಿ ಮೇಡಮ್ ಅವರಿದ್ದಾರೆ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ. ನಾವು ಮೇಡಮ್ ನಮ್ಮಲ್ಲಿ ಅದು ನೀರು ಸರಿಯಾಗಿದೆ. ಆದ್ರೆ ನೀರು ಸರಿಯಾಗಿದೆ, ಭೂಮಿಗೆ ನಾವು ರಾಸಾಯನಿಕ ಬಳಸ್ತಾ ಇಲ್ಲ ಮೇಡಮ್. ಆದ್ರೂ ನೀವೇನು ಹೇಳಿದ್ರಲ್ಲ, ಅದು ಭೂಮಿಗೆ ಬಂದ ಭೂಮಿ ಉಪ್ಪಿನ ಮಣ್ಣು ಬರುತ್ತೆ ಅಂತಲ್ಲ, ಆ ಮಣ್ಣು ಬರುತ್ತೆ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತೀನಿ ಮೇಡಮ್. ಸರ್, ಈಗ ನಿಮ್ಗೆ ಸ್ವಲ್ಪ ಆಳವಾಗಿ ಹೇಳಬೇಕು ಅಂತಂದ್ರೆ, ಈ ನಮ್ಮ ಏನ್ ಉತ್ತರ ಕರ್ನಾಟಕ ಭಾಗ ಏನ್ ಹೇಳ್ತೀವಲ್ಲ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರ್ಬೋದು, ಭೂಮಿ ಕಪ್ಪಿದೆ. ಸೊ ಭೂಮಿ ಕಪ್ಪಿದೆ, ನಮ್ದು ನೀರಾವರಿ ಇತ್ತಿತ್ತಲಾಗಿ ನಮ್ಗೆ ಇಂಟ್ರೊಡ್ಯೂಸ್ ಆಗ್ತಾ ಇದೆ, ಇತ್ತಿತ್ತಲಾಗಿ ನಮ್ಗೆ ನೀರಾವರಿ ಬರ್ತಿದೆ. ನೀರಾವರಿ ಎಲ್ಲಿದೆ ಅಲ್ಲಿ ಮಾತ್ರ ಸೌಳ ಭೂಮಿ ಅಂತ ಎಲ್ಲ ರೈತರು ತಿಳ್ಕೊಂಡಿದ್ದಾರೆ. ಈಗೇನಾಗಿದೆ ಸರ್, ಇಲ್ಲ ಇಲ್ಲ, ಅದಕ್ಕೊಂದು ಮೂಲ ಕಾರಣ ಏನಂದ್ರೆ ತಾಯಿ ಬಂಡೆ. ತಾಯಿ ಬಂಡೆನೆ ನಮ್ಮದಲ್ಲಿ ಸೌಳವಾಗಿದೆ. ನೈಜವಾಗಿ ಹೇಳಬೇಕು ಅಂದ್ರೆ ತಾಯಿ ಬಂಡೆ ಬಸಾಲ್ಟ್ ಬಂಡೆ ಇರೋದ್ರಿಂದ ಅದ್ರಲ್ಲಿ ಸ್ವಲ್ಪ ಸೌಳಂಶ ಇದೆ. ನೀವು ಮಳೆಗಾಲ ಇದ್ದಾಗ ಸ್ವಲ್ಪ ನೀರು ಹಾಯಿಸಿದಾಗ ಅಲ್ಲಿರ್ತಕ್ಕಂತ ಏನ್ ಮಣ್ಣು ನಿರ್ಮಾಣ ಆಗ್ಬೇಕಾದ್ರೆ ತಾಯಿ ಬಂಡೆಯಿಂದ ಖನಿಜಾಂಶ ಬಿಡುಗಡೆ ಆಗಿರುತ್ತೆ. ಅದು ಮಣ್ಣು ನೀರಲ್ಲಿ ಕರಗಿ ಕೆಳಗಿರ್ದಿರುತ್ತೆ. ಬಟ್ ತಾಪಮಾನ ಜಾಸ್ತಿ ಆದಂಗಾದಂಗ ಏನಾಗುತ್ತೆ, ನೀರು ಆವಿಯಾಗಿ ಹೋಗೋಕೆ ಮೇಲ್ ಬರಕ್ಕೆ ಪ್ರಯತ್ನ ಪಡುತ್ತೆ. ನೀರಷ್ಟೇ ಬರಲ್ಲ, ನೀರ್ ಜೊತೆ ಏನು ಕರಗಿರ್ತಕ್ಕಂತ ಏನ್ ಪೋಷಕಾಂಶ ಸವಳಾಂಶ ಲವಣಗಳು ಇರ್ತಾವಲ್ಲ, ಅವು ಕೂಡ ಮೇಲ್ ಬರುತ್ತೆ. ಮೇಲೆ ಭೂಮಿಯ ಮೇಲ್ಭಾಗದಾಗ ಬಂದಾಗ ನೀರ್ ಮಾತ್ರ ಆವಿಯಾಗಿ ಹೋಗುತ್ತೆ, ಉಪ್ಪು ಮಾತ್ರ ಅಲ್ಲೇ ಉಳ್ಕೊಳ್ಳುತ್ತೆ. ಈಗ ಅದು ನೀವು ಉದಾಹರಣೆ ಮಾಡಬೇಕು ಅಂದ್ರೆ, ಒಂದ್ ಕಪ್ ನೀರು ಒಂದು ಗ್ಲಾಸ್ ಅಲ್ಲಿ ನೀರು ಉಪ್ಪು ಕಲ್ಸಿ ಇಟ್ಬಿಡ್ರಿ, ಒಂದ್ ನಾಲ್ಕೈದು ದಿವಸ ಇಟ್ಟಾಗ ನೀರು ಖಾಲಿ ಆಗಿರುತ್ತೆ, ಉಪ್ಪು ಮಾತ್ರ ಏನಾಗುತ್ತೆ ನಿಮ್ ಗ್ಲಾಸಿಗೆ ಹಂತ್ಕೊಳ್ಳಿರುತ್ತೆ. ಅದೇ ರೀತಿ ನಮ್ ಭೂಮಿಯಲ್ಲಿ ನೈಜವಾಗಿ ಸ್ವಲ್ಪ ಲವಣಾಂಶ ಇದೆ, ಅದರಲ್ಲೂ ನಮ್ ಈ ಕಪ್ಪು ಭೂಮಿಲಿ ಎಲ್ಲಿ. ಅದೇ ನಿಮ್ಗೇನ್ ತೊಂದರೆ ಮಾಡೋದಿಲ್ಲ ಸರ್, ತೊಂದರೆ ಇಲ್ಲ. ಎಲ್ಲಿವರೆಗೂ ತೊಂದರೆ ಮಾಡಲ್ಲ ಅಂದ್ರೆ, ನೀವು ಸಾವಯವ ಪದಾರ್ಥ ಎಷ್ಟು ಹಾಕ್ತೀರಾ ಅಲ್ಲಿವರೆಗೂ ಒಳ್ಳೇದೆ. ಹಲೋ ಹಲೋ, ಹಾ ಹೇಳ್ರಿ. ನಿಮ್ಮ ಇಲ್ಲ ಇಲ್ಲ ತೊಂದ್ರೆ ಇಲ್ಲ, ಯಾಕಂದ್ರೆ ನಮ್ ತಾಯಿ ಬಂಡೆಯಲ್ಲಿ ಸ್ವಲ್ಪ ಲವಣಾಂಶ ಇರೋದ್ರಿಂದ ಅದು ಎಲ್ಲಾ ಭೂಮಿಲೂ ಸ್ವಲ್ಪ ಬೇಸಿಗೆಗಾಲದಲ್ಲಿ ಅಥವಾ ಈಗ ಜನವರಿ ದಾಟ್ತಾ ಇದೀವಿ ಅಂತಂದ್ರೆ ಮಳೆಗಾಲ ಬರೋವರೆಗೂ ಸ್ವಲ್ಪ ಉಪ್ಪಿನಂಶ ಕಾಣ್ಕೊಳತ್ ಮೇಲೆ. ಇಲ್ಲ ಒಳ್ಳೇದು ಒಳ್ಳೇದು, ನೀವು ತಿಳ್ಕೊಂಡಿದ್ ಒಳ್ಳೇದಾಯ್ತು. ಒಳ್ಳೇದು ಶಿವಶರಣ ಅವ್ರೆ, ಒಳ್ಳೆ ಶಿವಶರಣ ಅವ್ರೆ, ತಮಗೂ ತುಂಬಾ ಧನ್ಯವಾದಗಳು. ಸಂಶಯ ಪರಿಹಾರ ಮಾಡ್ಕೊಂಡ್ರಿ ಅವರು ಶಿವಶರಣ ಅವರು. ಅವ್ರ ಹೊಲದೊಳಗೆ ಏನು ಸ್ವಲ್ಪ ಬೂದಿ ಕಂಡ್ರು ಕೂಡ ಅದೇನು ಅಪಾಯ ಇಲ್ಲ ಅನ್ನುವಂಥ ಮಾತನ್ನ ಅವ್ರಿಗೆ ಹೇಳಿದ್ರಿ ತಾವು, ಭಾಳ ಸಂತೋಷ. ಡಾಕ್ಟರ್, ಈಗ ಏನಪ್ಪ ಅಂತಂದ್ರೆ, ನಮ್ಮ ರೈತರಲ್ಲಿ ಅನೇಕರ ಹತ್ರ ನೀರಾವರಿ ಸೌಲಭ್ಯ ಅದ, ಬಾವಿ ಇರ್ಬೋದು, ಬೋರ್ವೆಲ್ ಇರ್ಬೋದು, ಕೆರೆ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಅಥವಾ ಕೆನಲ್ಗಳಿರ್ಬೋದು, ನದಿಯಿಂದ ನೀರಾವರಿ ಆಗುವಂಥ ಒಂದು ಸಂದರ್ಭ ಇರ್ಬೋದು. ನೀರು ಅದ ಅಂಥೇಳಿ ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು, ಅದು ಬಹಳ ಮುಖ್ಯವಾದಂಥದ್ದು. ವಿವೇಚನೆ ಅನ್ನುವಂಥದ್ದು ಬಹಳ ಮುಖ್ಯ, ವಿಶೇಷವಾಗಿ ಎರೆ ಭೂಮಿಯೊಳಗೆ ನಾವು ನೀರಾವರಿ ಮಾಡಬೇಕಾದಂಥ ಸಂದರ್ಭದೊಳಗೆ ಭಾಳ ಎಚ್ಚರ ಇರಬೇಕಾಗ್ತದೆ. ಈಗಾಗಲೇ ನಾವು ಸಾಕಷ್ಟು ಕಡೆ ನೋಡೀವಿ, ಅಚ್ಚುಕಟ್ಟು ಪ್ರದೇಶದೊಳಗೆ ಮಣ್ಣಿನ ಒಂದು ಗತಿ ಬಹಳಷ್ಟು ದುರ್ಗತಿಯಾಗಿದೆ ಅಂತೇಳಿ ಹೇಳ್ಬೋದು. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ರೈತರಿಗೆ ಒಂದು ಏನಾದರೂ ನೀವು ಕಿವಿಮಾತು ಹೇಳ್ಬೋದಾ? ಖಂಡಿತವಾಗ್ಲೂ ಸರ್, ಯಾಕಂದ್ರೆ ಕೆಲವರು ನೀರಾವರಿ ಬರ್ತಿದೆ ಅಂತಂದ್ರೆ ಬಹಳಷ್ಟು ಖುಷಿಯಾಗಿರ್ತಾರೆ. ಅದೇ ತಿಳಿದ ರೈತರು ಬಹಳ ಅನುಭವಸ್ತ್ರ ಏನ್ ಮಾಡ್ತಾರೆ, ನೀರಾವರಿ ಬೇಡ ನಮಗೆ, ಕೆನಲ್ ಬೇಡ ಅನ್ನೋ ರೈತರು ಕೂಡ ಇದ್ದಾರೆ. ಕಾರಣ ಕೆನಲು ಅಥವಾ ನೀರಾವರಿ ಪದ್ಧತಿಗಳು ಬಂತು ಅಂದ್ರೆ ಅವೈಜ್ಞಾನಿಕವಾಗಿ ಯಚೇತವಾಗಿ ನೀರಿನ ಬಳಕೆ ಮಾಡಕ್ ಚಾಲು ಮಾಡ್ತೀವಿ. ಹೇಗೆ ಎಲ್ಲಿವರೆಗೂ ಹೋಗ್ತೀವಿ ಅಂದ್ರೆ, ರಾತ್ರಿ ನೀರ್ ಹಾಯಿಸ್ಬಿಟ್ಟು ಹೋಗಿ ಮೊಳ್ಕೊಂಡ್ಬಿಡೋದು, ಬೆಳಗ್ಗೆ ಬರೋಷ್ಟೇ ತಮ್ಮ ಹೊಲ ಬಿಟ್ಟು ನಾಲ್ಕ್ ಮಂದಿ ಹೊಲ ದಾಟ ಹೋಗಿರುತ್ತೆ ನೀರು. ಸೊ ಆ ರೀತಿ ನಾವು ಸಿಕ್ಕಾಪಟ್ಟೆ ನೀರು ಉಣಸಕ್ ಚಾಲು ಮಾಡ್ತು ಅಂದ್ರೆ, ಈಗಾಗ್ಲೇ ಹೇಳಿದೀನಿ ನಮ್ ಭಾಗದಲ್ಲಿ ತಾಯಿ ಬಂಡೆ ಸ್ವಲ್ಪ ಸೌಳಿದೆ, ಅಂತ ಒಂದು ಸಮಯದಲ್ಲಿ ಮಣ್ಣು ನಿರ್ಮಾಣ ಆಗ್ಬೇಕಾದ್ರೆ ಸಾಕಷ್ಟು ಲವಣಾಂಶ ಬಿಡುಗಡೆ ಆಗಿರುತ್ತೆ. ಅಂತ ಸಮಯದಲ್ಲಿ ಮತ್ತು ಈ ರೀತಿ ನಾವು ನೀರು ಉಣಿಸ್ತಾ ಹೋದ್ವಿ ಅಂದ್ರೆ ಅದೇನಾಗುತ್ತೆ, ಎಲ್ಲಾ ಲವಣಗಳೆಲ್ಲ ನೀರಲ್ಲಿ ಕರಗಿರುತ್ತೆ, ತಾಪಮಾನ ಹೆಚ್ಚಿಗೆ ಆದಾಗ ಸಹಜವಾಗಿ ಮೇಲ್ ಬಂದು ಕೂರುತ್ತೆ. ಸೊ ಇದೆಲ್ಲಿಗೆ ಎಡೆ ಮಾಡಿಕೊಡುತ್ತೆ ಅಂದ್ರೆ, ಬರ್ತಾ ದಿನಗಳಲ್ಲಿ ಏನಾಗುತ್ತೆ, ಸೌಳು ಜವಳು ಕ್ಷಾರ ಆಗುತ್ತೆ. ಅದೇ ರೀತಿ ನಾವು ಅದನ್ನ ಮುಂದುವರಿಸ್ತಾ ಹೋದ್ವಿ ಅಂದ್ರೆ ಖಂಡಿತವಾಗ್ಲೂ ಬರಡು ಭೂಮಿ ಆಗುತ್ತೆ. ಬರೋ ದಿನಗಳಲ್ಲಿ ಇದನ್ನ ನಾವು ಯಚೇತವಾಗಿ ಅವೈಜ್ಞಾನಿಕವಾಗಿ ನೀರಾವರಿ ನೀರನ್ನ ಬಳಕೆ ಮಾಡಿದ್ವಿ ಅಂದ್ರೆ ಭೂಮಿಲಿ ಒಂದು ಕಾಳು ಕೂಡ ಬೆಳೆದ ಪರಿಸ್ಥಿತಿ ಬರುತ್ತೆ. ಸೊ ದಯವಿಟ್ಟು ರೈತರು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನೀರಾವರಿ ಭಾಗ್ಯ ಬಂತು ಅಂದ್ರೆ ಇರ್ಲಿ ಒಳ್ಳೇದೇ, ಆದ್ರೆ ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ನೀರು ಕೊಡೋಣ. ಯಾಕಂದ್ರೆ ನಮ್ಮ ಪ್ರದೇಶ ಒಣ ಪ್ರದೇಶ, ಭೂಮಿ ನೀರಿಲ್ದೇನೆ ಬದುಕು ತೋರಿಸಿದೆ ಬೆಳೆಗಳು. ಅಂತ ಸಮಯದಲ್ಲಿ ಈ ನೀರಾವರಿ ಪದ್ಧತಿ ಬಂತು ಅಂದ್ರೆ ಅದರ ಜೀವ ಉಳಿಸಕ್ಕೆ ಒಂದ್ ಯಾವಾಗಾದ್ರು ಮಳೆ ಬರಲಿಲ್ಲ ಕೈ ಕೊಡ್ತು ಅಂದಾಗ ಸ್ವಲ್ಪ ನೀರು ಕೊಟ್ಟು ಆ ಬೆಳೆನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬಹುದು. ಅಂದ್ರೆ ನೀರನ್ನ ಬಳಸುವಾಗ ನಾವು ಎಚ್ಚರ ವೈಜ್ಞಾನಿಕವಾಗಿ ಬಳಸೋದ್ರಿಂದ ಬಹಳ ನಾವು ಒಳ್ಳೇದು. ಅಂದ್ರೆ ಯಾವ್ಯಾವ ಬೆಳೆಗೆ ಎಷ್ಟು ನೀರ್ ಬೇಕು ಅನ್ನುವಂಥದ್ದು ವೈಜ್ಞಾನಿಕವಾಗಿ ಅವ್ರಿಗೆ ಗೊತ್ತಾಗಬೇಕು, ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಬೇಕಾಗ್ತದ. ಅದಕ್ಕೆ ಈ ನಿಟ್ಟಿನೊಳಗೆ ತಮ್ಮ ಒಂದು ಅನುಭವ ಪ್ರಕಾರ ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತಮ್ಮ ವಿಚಾರಗಳನ್ನು ಹೇಳಬೇಕು. ಯಾಕಪ್ಪ ಅಂತಂದ್ರೆ ನೀರದ ಅಂತಂದ್ ಕೂಡಲೇ